ಆಗ ಅವು ಹೆಚ್ಚಿನ ಫಲವನ್ನ ಬಿಡೋದಿಲ್ಲ. ಒಂದು ಕೆಲವೊಮ್ಮೆ ಏನಾಗುತ್ತೆ, ನಾವು ಅದಕ್ಕೆ ಏನು ವ್ಯವಸಾಯ ಪದ್ಧತಿಗಳನ್ನ ಅನುಸರಿಸ್ತೀವಲ್ಲ, ಸರಿಯಾಗಿ ಗೊಬ್ಬರ ಕೊಡದೇ ಇರ್ಬೋದು, ನೀರು ಕೊಡದೇ ಇರ್ಬೋದು, ಅಥವಾ ಪದೇ ಪದೇ ಕೀಟಗಳಿಗೆ ಬಾಧೆಗೆ ಅದು ಒಳಗಾಗ್ತಾ ಇರ್ಬೋದು. ಇಂಥ ಸಂದರ್ಭಗಳಲ್ಲೂ ಕೂಡ ಮರಗಳು ತಮ್ಮ ಚೈತನ್ಯವನ್ನು ಕಳ್ಕೊತವೆ. ಅಂಥ ಗಿಡಗಳನ್ನ ನಾವು ಬೇರು ಸಮೇತ ತೆಗೆದನೇ ಮತ್ತೆ ಅವಕ್ಕೆ ಹೊಸ ಜೀವನವನ್ನು ಕೊಟ್ಟು ಫಲ ಬರೋ ಹಾಗೆ ಮಾಡಬಹುದು. ಮತ್ತು ಇನ್ನೊಂದು ಹೇಳಿದೆ, ಕೆಲವೊಂದು ತಳಿಗಳು ಕೆಲವು ಸಲ ನಾವು ಏನು ಅಂತಂದರೆ, ಈಗ ಯಾವುದೋ ಒಂದು ನರ್ಸರಿಯಿಂದ ಯಾವುದೋ ಒಂದು ತಳಿ ನಮಗೆ ಆಪೂಸು ಮತ್ತೊಂದು ಯಾವುದೋ ಬೇಕಾಗುತ್ತೆ, ಆ ಗಿಡ ಕೇಳಿ ಅಲ್ಲಿ ತಗೋಬರ್ತೀವಿ. ಆ ಕೊಟ್ಟಂತ ತಗೋಬಂದಾದ್ಮೇಲೆ ಅದನ್ನು ತಗೊಂಡೋಗಿ ಭೂಮಿನಲ್ಲಿ ಹಾಕಿ ನಾಟಿ ಮಾಡ್ತೀವಿ, ಹಾಕಿ ಅದನ್ನು ಆರೈಕೆನೂ ಮಾಡ್ತೀವಿ. ಸುಮಾರು 3 ವರ್ಷ ಕಳೆಯುತ್ತೆ. ಕಳೆದು ಆದಾಗ ಅದು ಮೊದಲನೇ ಫಲ ಬಂದಾಗ ನಾವು ನೋಡ್ತೀವಿ, ನಾವು ಅಂದ್ಕೊಂಡ್ರೆ ನಾವು ನೆಟ್ಟಿರೋದು ಆಪೂಸು, ಆದರೆ ಬಂದಿರೋ ಕಾಯಿ ಬೇರೆ ತಳಿಯೋದು. ಆವಾಗ ಏನು ಮಾಡಬೇಕು, ಆ ಗಿಡಗಳನ್ನ ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕಾ? ಬೇರೆ ಸಮೇತ ಕಿತ್ತಾಕೋಕೆ ಹೋಗ್ತು ಅಂತಂದರೆ ನಾವು ಅಷ್ಟು ದಿನ ಪಟ್ಟಂಥ ಶ್ರಮ, ನಮ್ಮ ಖರ್ಚು, ಸಮಯ ಎಲ್ಲವೂ ಹಾಳಾಗುತ್ತೆ. ಹಾಗಾಗಿ ನಮಗೆ ಬೇಡವಾದಂಥ ತಳಿಗಳು ಇತ್ತು ಅಂತಂದರೆ ಅವುಗಳನ್ನ ಬೇರೆ ಸಮೇತ ಕೀಳ್ದನೇ ಇರುವಂಥ ಗಿಡಗಳನ್ನೇ ನಮಗೆ ಬೇಕಾದಂಥ ತಳಿಯಾಗಿ ಪರಿವರ್ತನೆಯನ್ನು ಮಾಡ್ಕೋಬಹುದು. ಈ ರೀತಿ ನಾವು ಪುನಶ್ಚೇತನಕ್ಕೆ ಅಂತ ತೋಟಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈ ಪುನಶ್ಚೇತನಕ್ಕೆ ತೋಟವನ್ನು ಆಯ್ಕೆ ಮಾಡ್ಕೊಳ್ತೀರಲ್ಲ, ನಾವು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತೇಳಿ ಕವಿ ಏನು ಹೇಳ್ತಾರೆ, ಹಾಗಾಗಿ ಹಳೆ ಬೇರು ಇರುತ್ತೆ, ಹೊಸ ಚಿಗುರನ್ನ ನಾವು ಚಿಗುರಿಸ್ಬೇಕಾಗಿದೆ. ನೀವು ಇಡೀ ತೋಟನ ಒಮ್ಮೆಗೆ ಮಾಡ್ತಿರೋ ಅಥವಾ ಹಂತ ಹಂತವಾಗಿ ಮಾಡ್ತಿರೋ ಹೇಗೆ? ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಕೆಲವೊಂದು ರೈತರಿಗೆ ಏನಾಗುತ್ತೆ, ಒಂದು ಪದ್ಧತಿ ನಾವೇನು ಅನುಸರಿಸ್ತೀವಲ್ಲ ಅದರಲ್ಲಿ ಇಡೀ ತೋಟವನ್ನು ಒಂದೇ ಸಲ ಮಾಡಬೇಕು ಅಂತ ಹೋದಾಗ ಅವ್ರಿಗೆ ಅಷ್ಟು, ಯಾಕೆಂದರೆ ದೊಡ್ಡ ಮರಗಳು ಬೆಳೆದಿರ್ತವೆ, ಅದನ್ನ ಒಂದೇ ಸಲ ಕಟಾವು ಮಾಡಿಬಿಡ್ತು, ಕತ್ತರಿಸಾಕ್ಬಿಡ್ತು ಅಂತಂದರೆ ಫಲ ಬರುತ್ತೋ ಇಲ್ವೋ, ಸತ ಬಿಡುತ್ತೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗ್ತು ಅಂದರೆ ಉತ್ತಮ. ಮೊದಲನೇ ವರ್ಷ ಒಂದಷ್ಟು ಅದರದ್ದು ಬೆಳವಣಿಗೆ ಎಲ್ಲ ನೋಡ್ಕೋತು ಅಂದರೆ ರೈತರಲ್ಲೂ ಕೂಡ ಒಂದು ಆತ್ಮಸ್ಥೈರ್ಯ ಬೆಳೆಯುತ್ತೆ, ಆವಾಗ ಅದನ್ನು ಹೆಚ್ಚಿನ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಒಂದು 2-3 ಹಂತದಲ್ಲಿ ಮಾಡಿದ್ರೆ ಒಳ್ಳೇದು. ಹೌದು, 2-3 ಹಂತದಲ್ಲಿ ಮಾಡ್ತು ಅಂತಂದ್ರೆ ಒಳ್ಳೇದು. ಮತ್ತೀಗ ತಾಯಿ ಬೇರೆ ಇರುತ್ತೆ, ಇಂಥ ತಳಿ ಇದೆ ನಾವು ಅದ್ರ ಕಸಿ ಕಟ್ಟಬೇಕು ಅಂತ ಹೇಳ್ತೀವಲ್ಲ, ಅದು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ಹೇಗಿರಬೇಕು? ನಾವು ಈಗ ನಮ್ಮಲ್ಲಿ ಹಳೆ ಮರಗಳು ಇದ್ದಾವೆ, ಈಗ ಅದನ್ನು ನಾವು ಬದಲಾವಣೆ ಮಾಡಲೇಬೇಕು. ಆಗ ನಮಗೆ ಸರಿಯಾದಂಥ ನಮ್ಗೆ ಯಾವುದೋ ಒಂದು ಹೊಸ ಜಾತಿದೋ ಮಾವಿನದೋ ಯಾವುದೋ ಬೇಕಾಗುತ್ತೆ. ಅದಕ್ಕೆ ನಾವು ಈ ಕಸಿ ಕಂಬೆಗಳು ಅಂತ ಕರಿತೀವಿ, ನಾವು ಇಂಗ್ಲೀಷಲ್ಲಿ ಸಯಾನ್ ಅಂತ ಕರಿತೀವಿ. ಇದನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು, ಆ ಒಂದು ಆಯ್ಕೆ ಮಾಡ್ಕೊಂಡಂತ ತಾಯಿ ಮರ ಏನಿರ್ತದಲ್ಲ ಕಸಿ ಕಂಬೆಗೆ, ಅದು ಉತ್ತಮ ಗುಣಮಟ್ಟದ ಫಲವನ್ನ ನೀಡ್ತಾ ಇರಬೇಕು, ಹೆಚ್ಚಿನ ಇಳುವರಿ ನೀಡಬೇಕು, ಹಣ್ಣುಗಳು ಕೂಡ ಉತ್ತಮ ಗುಣಮಟ್ಟ ಇರಬೇಕು, ಅಂದರೆ ರುಚಿ ಸ್ವಾದ ಎಲ್ಲವೂ ಕೂಡ ಚೆನ್ನಾಗಿರಬೇಕು, ಯಾವುದೇ ರೀತಿಯಂಥ ಕೀಟ ಮತ್ತು ರೋಗಗಳಿಗೆ ಬಾಧೆಗಳಿಗೆ ಒಳಗಾಗಿರಬಾರ್ದು. ಕನಿಷ್ಠ ಅಂದರೆ ಒಂದು 15 ವರ್ಷಗಳಾದರೂ ಅದು ವಯಸ್ಸಾಗಿರಬೇಕು, ಯಾಕೆಂದರೆ ಆ ಹಂತದಲ್ಲಿ ಫಲ ಒಂದು ಸ್ಟೆಬಿಲೈಸ್ ಆಗಿರುತ್ತೆ, ಒಂದೇ ಥರದ್ದು ಬರ್ತಾ ಇರ್ತದೆ, ಭಾಳ ಎಳೆ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟು ಇದಾಗೋದಿಲ್ಲ. ಈ ರೀತಿ ನಾವು ಆಯ್ಕೆ ಮಾಡಿಕೊಂಡು ನಂತರ ತಾಯಿ ಮರವನ್ನು ಆಯ್ಕೆ ಮಾಡಿಕೊಂಡಾದ್ಮೇಲೆ ಕಸಿ ಕಂಬೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಮುಖ್ಯವಾಗಿ ಮಾವಿನಲ್ಲಿ ಯಾವ ರೀತಿ ಕಂಬೆಗಳನ್ನ ಆಯ್ಕೆ ಮಾಡ್ತೀವಿ ಅಂತಂದರೆ, ಆ ಕೊಂಬೆಗಳು 1 ವರ್ಷ ಆಗಿದ್ದು ಚೆನ್ನಾಗಿ ಅದು ಬಲ್ತಿದ್ದು ಈಗ ಮುಂದಿನ ಸೀಸನಲ್ಲಿ ಈಗ ಇನ್ನೊಂದು 3-4 ತಿಂಗಳಿಗೆ ಅದರಿಂದ ಹೂ ಬಂದು ಫಲ ಕಚ್ಚುತ್ತೆ ಅಂತ ಇರ್ತದಲ್ಲ, ಅಂಥ ಕೊಂಬೆಗಳನ್ನ ಆಯ್ಕೆ ಮಾಡಬೇಕು. ಇಂಥ ಕೊಂಬೆಗಳು ಮುಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ, ಆ ಕೊಂಬೆಗಳು ತುಂಬ ರೌಂಡ್ ಆಗಿರುತ್ತೆ, ಚಪ್ಪಟೆಯಾಗಿ ಇರೋದಿಲ್ಲ, ಮತ್ತು ಆ ಕಣ್ಣುಗಳು ಮುಂದೆ ಇರ್ತದಲ್ಲ ಉಬ್ಬಿರುತ್ತೆ, ಅಂಥ ಒಂದು ಕಸಿ ಕೊಂಬೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಕಸಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಈ ತಾಯಿ ಬೇರು ಅಂತ ಇರುತ್ತೆ ಅಲ್ಲಿ, ಆ ಗಿಡದಲ್ಲಿ ಫಸ್ಟು ಚಿಗುರು ಬರುತ್ತೆ, ಚಿಗುರಿಗೆ ನಾವು ಕಸಿಯನ್ನು ಕಟ್ಟೋದು ಹೇಗೆ? ಹೌದು, ಇಲ್ಲಿ ನಾವು ಕಸಿಯನ್ನು ಮಾಡೋಕ್ಕೆ ಹೋದಾಗ ಕೆಲವೊಂದು, ಈಗ ನಾವು ತಾಯಿ ಮರ ಏನಿದು ಬೇರನ್ನ ಮರ ಏನಿರ್ತದಲ್ಲ ಅದನ್ನು ಕೂಡ ಸಿದ್ಧ ಮಾಡ್ಕೋಬೇಕು. ಹಾಗೇನೆ ಕಸಿ ಕೊಂಬೆ, ಆ ಕಡ್ಡಿ ಏನು ಉಪಯೋಗಿಸ್ತೀವಲ್ಲ ಉತ್ತಮ ಜಾತಿಯ ತಳಿಯದು, ಅದನ್ನು ಕೂಡ ಸಿದ್ಧತೆ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಮೊದಲು ಬೇರೆ ಗಿಡವನ್ನು ನಾವು ಸಿದ್ಧತೆ ಮಾಡಬೇಕು. ಈಗ ನಮ್ಮಲ್ಲಿ ಒಂದು 25-30 ವರ್ಷದ ದಾಟಿರುವಂಥ ಮರಗಳು ಇದ್ದಾವೆ,

ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಚ್ಚರ ಎಚ್ಚರ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ತಂಬಾಕಿನಲ್ಲಿರುವ ಸುಮಾರು 4,000 ರಾಸಾಯನಿಕಗಳು ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಉದಾಹರಣೆಗೆ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಪ್ಯಾರಾಲಿಸಿಸ್, ಪುರುಷರಲ್ಲಿ ಸಂತಾನಹೀನತೆ, ಗ್ಯಾಂಗ್ರೀನ್, ಅಲ್ಸರ್, ಉಸಿರಾಟದ ತೊಂದರೆ ಮುಂತಾದವು. ತಂಬಾಕು ಸೇವನೆ ಇಂದೇ ತ್ಯಜಿಸಲು ಭೇಟಿ ನೀಡಿ. ತಂಬಾಕು ಬೇಡ, ಸ್ವಾಸ್ಥ್ಯ ಜೀವನ ಬೇಕು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಕಾರವಾರ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ, ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ, ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಜನಪದ ಸಂಗೀತದಲ್ಲಿ ದ್ಯಾಮವ್ವ, ಮಹಾದೇವಪ್ಪ ದರಗಾಡ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ದರಗಾಡ್ ಹಾಗೂ ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಬಸವಣ್ಣನ ಭಜನೆ. ಸಾಮಾನ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಹಾಡುವ ಹಾಡಿದು. ಬಸವಣ್ಣನ ಬಲದಿಂದ ಬಸವಲ ಇಡದೇನೆ, ಬಸವಣ್ಣನ ಬಲದಿಂದ ಬಸವಲ ಇಡದೇನೆ. ಬಸವಲ ನಟ ಕಡಿಸೇನೆ ಬಡ್ಡಿಯಗಸೇನೆ, ಬಸವಲದ ನಟ ಕಡಸೇನೆ ಬಡ್ಡಿಯಗಸೇನೆ, ಬಸವಲದ ನಟ ಕಡಸೇನೆ ಬಡ್ಡಿಯಗಸೇ. ಬಡ್ಡಿ ನರಗಸೇನೆ ಒಡ್ಡ ನರಕಸೇನೆ, ಗೊಬ್ಬರದ ಬಂಡಿ ಬರಬೇಕ ತಳಗರಬೇಕ, ಗೊಬ್ಬರದ ಬಂಡಿ ಬರಬೇಕ ತಳಗರಬೇಕ, ಗೊಬ್ಬರದ ಬಂಡಿ ಬರಬೇಕ ತಳಗರಬೇಕ, ಹಸನಾದೆ ದೈವ ಕುಸಿನಾದೆ, ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ, ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ, ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ. ಹಸಿ ನೋಡಿ ಹರಗನ್ನ ತತಿ ನೋಡಿ ಬಿತ್ತನ್ನ, ಹಸಿ ನೋಡಿ ತಿತಿ ನೋಡಿ ಬಿತ್ತನ್ನ, ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ, ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ, ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ, ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ. ಐದು ಮಂದಿ ಮೂವತ್ತೈದರ ಕೋಡಿ ಗುಡ್ಡ ಕೋಗಿಲಿ ತಂದೆ, ಐದು ಮಂದಿ ಮೂವತ್ತೈದರ ಕೋಡಿ ಗುಡ್ಡ ಕೋಗಿಲಿ ತಂದೆ, ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅಣ್ಣನ ಬೇಕ, ಹೋಗಿ ಚರಗ ತರಬೇಕ ಹುಲಿಗೆ ಅಣ್ಣನ ಬೇಕ, ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅಣ್ಣನ ಬೇಕ, ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅಣ್ಣನ ಬೇಕ, ಮಂಗಳಗೊಂಡ ಕಾಯೊಳರ ಕೈಯೇ ಮುಗಿಬೇಕ ಹುಲಿಗೆ ನಾನು ಬೇಕ ಕಾಯೊಳರ ಕೈಯೇ ಮುಗಿಬೇಕ ಹುಲಿಗೆ ನಾನು ಬೇಕ ಬಿಳಿಯ ಶಿವರಾಯ ನೋಡೆ ಬಂಡಿ ಸಿಂಗರ ಮಾಡಿ ಬಿಳಿಯ ಶಿವರಾಯ ನೋಡೆ ಬಂಗಂಗ ರಾಶಿ ತರಬೇಕ ಹುಲಿಗೆ ನನಬೇಕ ಬಂಗಂಗ ರಾಶಿ ತರಬೇಕ ಹುಲಿಗೆ ನನಬೇಕ ಬಂಗಂಗ ರಾಶಿ ತರಬೇಕ ಹುಲಿಗೆ ನನಬೇಕ ಬಂಗಂಗ ರಾಶಿ ಬಂಡಿ ಮೇಲಿರೋ ಅಣ್ಣ ಏನಂತ ಕರಿಬೇಕ ಬಂಡಿ ಮೇಲಿರೋ ಅಣ್ಣ ಏನಂತ ಕರಿಬೇಕ ಬಂಡಿ ಮೇಲಿರೋ ಇಂದರಾಮ ಸೂರ್ಯ ಚಂದ್ರಾಮ ಬಂಡಿ ಮೇಲಿರೋ ಇಂದರಾಮ ಸೂರ್ಯ ಚಂದ್ರಾಮ ಈಗ ಕೇಳಿ ತಾಯಿ ಇಲ್ಲದ ತವರಿಗೆ ಬಂದ ಮಗಳು ಹಾಡುವ ಹಾಡು ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಹತ್ತು ಹದಿನಾಲ್ಕು ವರಸಗಳಲ್ಲಿ ಹಣ್ಣು ಹಾಲುಗಳು ನಸಿರು ತಾಯಿ ತಾಯಿ ಮರಿ ಅಂದರ ನಾಯಂಗ ಮರಿಯಲಿ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಅಣ್ಣನ ಹೆಣತಿ ಕೋಡಿ ಕಣ್ಣ ಸನ್ನೆಯ ಮಾಡಿದಳು ನೋಡಿ ಅಣ್ಣ ನನ್ನವರ ನೋಡಿ ಒಳೆಯ ಕೋಡಿ ತನ್ನ ಸಿರಿಯಲ್ಲಿ ತಾಬಾಗಿ ಕುಳಿತ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಅತ್ತಿ ಮಾವಾರ ಘಟದಲ್ಲಿ ಬಳಲಿ ಬೆಸದು ಬಂದೇನೆ ಏನು ಹೇಳಲಿ ಊಟ ಮಾಡಮ್ಮ ತಾಯಿ ಅಣ್ಣ ಬಾರದೆ ಮೋತ ಮೇಲಕ್ಕೆ ಎತ್ತಿ ನೋಡಬಾರದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತಾಯಿ ಇಲ್ಲದ ತವರೂರ ಮನೆಗೆ ಹಾಯ್ ಬಾರದು ಎಂದೆಂದು ದಾರಿಗೆ ಇದ್ದರು ಸಂಪತ್ತು ಹೆಣ್ಣಿಗೆ ಅತ್ತು ಹೋಗೋಳ ಕಣ್ಣೀರಿನಲ್ಲೇ ತವರೋರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೋರ